ಅಂತೂ ಓಪನ್ ಮಾರ್ಕೆಟ್ ಪ್ರೈಸ್ ನಲ್ಲೇನೆ ಮಾರಾಟ ಆಗ್ತಕ್ಕಂಥದ್ದು, ಅದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಕ್ತ ಮಾರುಕಟ್ಟೆನಲ್ಲೇ ಸಿಗ್ತಕ್ಕಂತಹ ಬೆಲೆ ಅತಿ ಹೆಚ್ಚಾಗಿದ್ದವಾಗ ಕನಿಷ್ಠ ಬೆಂಬಲ ಬೆಲೆಗೆ ಮಾರತಕ್ಕಂತಹ ಪ್ರಮೇಯ ಬರೋದೇ ಇಲ್ಲ. ಈ ಕನಿಷ್ಠ ಬೆಂಬಲ ಬೆಲೆ ಯಾವಾಗ ಲಾಭದಾಯಕ ಆಗ್ತದಂದ್ರೆ ಓಪನ್ ಮಾರ್ಕೆಟ್ನಲ್ಲಿ, ಮುಕ್ತ ಮಾರುಕಟ್ಟೆನಲ್ಲಿ ಉತ್ಪನ್ನದ ಬೆಲೆ ಈ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದವಾಗ. ಏನು ಅಂದ್ರೆ ಸರ್ಕಾರ ಏನ್ ಮಾಡ್ತದಂದ್ರೆ ತನ್ನ ಸಂಸ್ಥೆಗಳ ಮೂಲಕ ಖರೀದಿ ಕೇಂದ್ರವನ್ನ ತೆರೆಯೋದ್ರ ಮೂಲಕ ರೈತರಿಂದ ಉತ್ಪನ್ನವನ್ನ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಆಗ್ತಕ್ಕಂತಹ ದೊಡ್ಡ ಮಟ್ಟದ ಹಾನಿಯನ್ನ ಕಡಿಮೆ ಮಾಡ್ತದೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅನುಸರಿಸ್ಬಿಟ್ಟು ನೀವೇನ್ ಮಾಡ್ಬೇಕು, ಬೆಳೆಯನ್ನ ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳಿಬೇಕು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಇನ್ನ ಬೆಲೆ ಕುಸಿತ ಆದವಾಗ ಇದರ ಲಾಭವನ್ನ ಪಡಿಬೇಕು. ಅದು ಲಾಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂದ್ರೆ ನಿಮ್ಗೆ ಆಗ್ತಕ್ಕಂಥ ಲಾಸ್ ಅದು. ಆದ್ರೂ ಸಹ ಏನು ಅಂದ್ರೆ ಆ ಲಾಸ್ ಅನ್ನ ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡ್ಲಿಕ್ಕೆ ಏನು ಅಂದ್ರೆ ಸರ್ಕಾರ ರೂಪಿಸಿರ್ತಕ್ಕಂತ ಒಂದು ಪ್ರೊಟೆಕ್ಷನ್ ಅದು. ಅದು ಕನಿಷ್ಠ ಬೆಂಬಲ ಬೆಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ತಮಗೆ ಬೇಕಾಗಿದ್ದಲ್ಲಿ ತಾವು ನನಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 7899734363. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಹವಾಮಾನ ವರದಿ. ಭಾರತೀಯ ಪ್ರಮಾಣಿತ ವೇಳೆಯಲ್ಲಿ ದಾಖಲಾದ ಅವಲೋಕನಗಳ ಸಾರಾಂಶದಿಂದ ತಿಳಿದು ಬಂದಂತೆ ಇಂದು ರಾಜ್ಯದಾದ್ಯಂತ ಒಣಹವೆ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ ಒಂದು ಅಥವಾ ಎರಡು ಸ್ಥಳದಲ್ಲಿ ಉಷ್ಣಾಂಶ ಗಮನಾರ್ಹವಾಗಿ ಇಳಿಕೆ ಕಂಡುಬಂದಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಮೇಲೆ ಉತ್ತರ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಕಂಡುಬಂದಿಲ್ಲ. ಮುಂದಿನ 24 ಗಂಟೆಗಳವರೆಗೆ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದು ಕಂಡುಬಂದಿದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಉತ್ಪನ್ನವಾರು ದೈನಂದಿನ ವರದಿ ಹೇಗಿದೆ? ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,015 ರೂಪಾಯಿಗಳಿತ್ತು. ಅವರೆ ಕ್ವಿಂಟಲ್ಗೆ 5,009, ಕನಿಷ್ಠ ಹಾಗೂ ಗರಿಷ್ಠ 5,759. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 5,483 ಹಾಗೂ ಗರಿಷ್ಠ 5,786. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4,869 ಹಾಗೂ ಗರಿಷ್ಠ 8,250. ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 3,019 ರೂಪಾಯಿಗಳು ಹಾಗೂ ಗರಿಷ್ಠ 3,829. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,719 ಹಾಗೂ ಗರಿಷ್ಠ 2,001. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 3,200 ರೂಪಾಯಿಗಳು ಹಾಗೂ ಗರಿಷ್ಠ 7,202. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 5,089 ರೂಪಾಯಿಗಳು ಹಾಗೂ ಗರಿಷ್ಠ 7,909. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,610 ಹಾಗೂ ಗರಿಷ್ಠ 1,919. ಹಿರಿಯೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,918 ರೂಪಾಯಿಗಳಿತ್ತು. ಇನ್ನು ಹರಿಹರದಲ್ಲಿ ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,600 ಹಾಗೂ ಗರಿಷ್ಠ 2,600 ರೂಪಾಯಿಗಳಿತ್ತು. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 22,000 ರೂಪಾಯಿಗಳು ಹಾಗೂ ಗರಿಷ್ಠ 27,000 ರೂಪಾಯಿಗಳು. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 24,000 ಹಾಗೂ ಗರಿಷ್ಠ 27,850. ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಒಂದು ಜನಪದ ಗೀತೆ. ಉಂಗೂರ ಬಾರೆ ಬೆರಳಿಗೆ ಸಂಗಾತಿ ಬಾರೆ ಸಾಧು ನಿಂಬೆಯ ಕಣ್ಣೆ ಉಂಗೂರ ಬಾರೆ ಬೆರಳಿಗೆ ಉಂಗೂರ ಬಾರೆ ಬೆರಳಿಗೆ ತೋಟದ ಬೊಂಬಾಳೆ ಬಾರೆ ಕಳಸಾಕೆ ಉಂಗೂರ ಬಾರೆ ಬೆರಳಿಗೆ ತೋಟದ ಬೊಂಬಾಳೆ ಬಾರೆ ಕಳಸಾಕೆ ಆಚೆ ಕೇರಿಲಿ ಅಲ್ಲೊಬ್ಳು ಸಂಗಾತಿ ಮಾತಾಡೋಣ